ಹಣ್ಣಿನ ರಫ್ತು ಹಾಗೂ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹಣ್ಣಿನ ಬಣ್ಣ, ವಿನ್ಯಾಸ, ಸುವಾಸನೆ, ಪೌಷ್ಟಿಕಾಂಶ ಮತ್ತು ಜೀವರಾಸಾಯನಿಕ ಅಂಶವು ಹಣ್ಣುಗಳ ಮಾರಾಟಕ್ಕೆ ಕೊಡುಗೆ ನೀಡುವ ಪ್ರಮುಖ ಗುಣಲಕ್ಷಣಗಳು. ಕೊಯ್ಲು ಪೂರ್ವ ತಂತ್ರಗಳೆಂದರೆ ಹಣ್ಣಿನ ಚೀಲದಿಂದ ಹಣ್ಣನ್ನು ಮುಚ್ಚುವುದು, ಅಂದರೆ ಫ್ರೂಟ್ ಬ್ಯಾಗಿಂಗ್, ತೈಲ ಆಧಾರಿತ ಸೂತ್ರೀಕರಣಗಳನ್ನು ಸಿಂಪಡಿಸುವುದು, ಬೆಳವಣಿಗೆ ನಿಯಂತ್ರಣಗಳನ್ನು ಮತ್ತು ಲಘು ಪೋಷಕಾಂಶಗಳನ್ನು ಸಿಂಪಡಿಸುವುದು. ಇದರ ಬಳಕೆಯು ಅತ್ಯಂತ ಪರಿಣಾಮಕಾರಿ ಮತ್ತು ಪರಿಸರ ಸ್ನೇಹಿ ತಂತ್ರಗಳೆಂದು ಪರಿಗಣಿಸಲಾಗುತ್ತದೆ. ಇದು ಹಣ್ಣಿನ ಹೊಳಪು ಮತ್ತು ಬಣ್ಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಹಣ್ಣಿನ ಗಾತ್ರ ಮತ್ತು ಪೌಷ್ಟಿಕಾಂಶದ ಅಂಶವನ್ನು ಹೆಚ್ಚಿಸುತ್ತದೆ, ಹಾಗೆಯೇ ರೋಗ ಮತ್ತು ಕೀಟಗಳ ಬಾಧೆಯಿಂದ ರಕ್ಷಿಸುತ್ತದೆ. ಮೊದಲನೆಯದಾಗಿ, ಫ್ರೂಟ್ ಬ್ಯಾಗಿಂಗ್ ಮಾಡುವುದರಿಂದ ಟ್ರಾನ್ಸ್ಪಿರೇಷನ್ ಲಾಸ್ ಕಡಿಮೆ ಮಾಡುತ್ತದೆ ಮತ್ತು ಸೂರ್ಯನ ಹಾನಿಕಾರಕ ಕಿರಣಗಳು ನೇರವಾಗಿ ಹಣ್ಣಿನ ಮೇಲೆ ಬೀಳುವುದನ್ನು ತಡೆಯುವ ಮೂಲಕ ತೊಗಟೆಯ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ಹಣ್ಣಿನ ಬಿರುಕುವಿಕೆ ಮತ್ತು ಸೂರ್ಯನ ಹಾನಿಕಾರಕ ಕಿರಣಗಳ ಕಲೆ ಆಗುವುದನ್ನು ತಪ್ಪಿಸಬಹುದು. ಹಾಗಾಗಿಯೇ ಫ್ರೂಟ್ ಬ್ಯಾಗಿಂಗ್ ಕೀಟಗಳ ಪ್ರವೇಶಕ್ಕೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಹಾನಿಯಿಂದ ಹಣ್ಣುಗಳನ್ನು ರಕ್ಷಿಸುತ್ತದೆ. ಇದರಿಂದ ಗುಣಮಟ್ಟವಾದ ಹಣ್ಣುಗಳನ್ನು ಪಡೆಯಲು ಸಾಧ್ಯ, ಹಾಗೆಯೇ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರವನ್ನು ಕೂಡ ನಾವು ಪಡೆಯಬಹುದು. ಈ ಫ್ರೂಟ್ ಬ್ಯಾಗಿಂಗ್ ಅನ್ನು ದಾಳಿಂಬೆ, ಮಾವು, ಬಾಳೆ, ಸೀಬೆ ಮತ್ತು ಇನ್ನಿತರ ಹಣ್ಣಿನ ಬೆಳೆಗಳಲ್ಲಿ ಬಳಸಬಹುದಾಗಿದೆ. ಎರಡನೆಯದಾಗಿ, ಹಣ್ಣಿನ ಮೇಲೆ ಕೈಟೋಸ್ಯಾನ್ ಮತ್ತು ಪೊಂಗೇಮಿಯಾ ಎಣ್ಣೆ ಹಾಗೂ ಇನ್ನೂ ಇತರೆ ತೈಲ ಆಧಾರಿತವನ್ನು ಹಣ್ಣಿನ ಮೇಲೆ ಸಿಂಪಡಿಸುವುದರಿಂದ ಅವುಗಳು ಪರೋಕ್ಷವಾಗಿ ಆಂಟಿ ಟ್ರಾನ್ಸ್ಪರೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಹಾನಿಕಾರಕ ಸೂರ್ಯನ ಕಿರಣಗಳಿಂದ ರಕ್ಷಿಸುತ್ತದೆ ಮತ್ತು ನುಸಿ ಕೀಟದ ದಾಳಿಯ ವಿರುದ್ಧ ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಜೊತೆಗೆ ಕೈಟೋಸ್ಯಾನ್ ಹಣ್ಣಿನ ಕೆಂಪು ಬಣ್ಣ, ಹೊಳಪು ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶವನ್ನು ಹೆಚ್ಚಿಸುವಲ್ಲಿ ಬಹುದೊಡ್ಡ ಪಾತ್ರ ವಹಿಸುತ್ತದೆ. ಈ ತೈಲ ಸಿಂಪಡಣೆಯು ಬಾಳೆ, ದಾಳಿಂಬೆ ಮತ್ತು ಸೀಬೆಯ ಬೆಳೆಗಳಲ್ಲಿ ಉಪಯೋಗಿಸಬಹುದು. ಮೂರನೆಯದಾಗಿ, ಸಸ್ಯ ಪ್ರಚೋದಕಗಳ ಸಿಂಪಡಣೆ. ಇಥ್ರೆಲ್ 200 ppm ಮತ್ತು 300 ppm ಸ್ಯಾಲ್ಸಿಲಿಕ್ ಆಮ್ಲವನ್ನು ದ್ರಾವಣವನ್ನು ತಯಾರಿಸಿ ಕೊಯ್ಲು ಪೂರ್ವ ಸಿಂಪರಣೆ ಮಾಡುವುದರಿಂದ ಕೆಂಪು ವರ್ಣದ್ರವ್ಯಗಳ ಅಂಶವನ್ನು ಹೆಚ್ಚಿಸಿ ಮತ್ತು ಫಿನೈಲ್ ಅಲನೈನ್ ಅಮೋನಿಯಂ ಲಯೇಸ್ ಕಿಣ್ವಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ಇದು ಪರೋಕ್ಷವಾಗಿ ಆಂಥೋಸೈನಿನ್, ಫಿನಾಲ್ ಮತ್ತು ಸಕ್ಕರೆ ಅಂಶವನ್ನು ಹೆಚ್ಚಿಸಿ ಹಣ್ಣುಗಳಿಗೆ ಕೆಂಪಾದ ಹೊಳಪು ಬಣ್ಣವನ್ನು ನೀಡುತ್ತದೆ. ಹಾಗೆಯೇ ಸ್ಯಾಲ್ಸಿಲಿಕ್ ಆಮ್ಲವು ಹಣ್ಣಿನ ಬಿರುಕು ಮತ್ತು ಕೀಟಗಳ ಬಾಧೆಗೆ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಾಲ್ಕನೆಯದಾಗಿ, ಪೋಷಕಾಂಶ ಮತ್ತು ಲಘು ಪೋಷಕಾಂಶಗಳ ಸಿಂಪಡಣೆ. ಕ್ಯಾಲ್ಶಿಯಂ ಮತ್ತು ಬೋರಾನ್ ನಂತಹ ಪೋಷಕಾಂಶಗಳ ಸಂಯೋಜನೆಯ ಬಳಕೆಯಿಂದ ಹಣ್ಣಿನ ತೊಗಟೆಯ ದಪ್ಪ ಮತ್ತು ಬಿಗಿತವನ್ನು ಹೆಚ್ಚಿಸಿ ಪೆಕ್ಟಿನಿನ ಶೇಖರಣೆಗೆ ಸಹಾಯ ಮಾಡುತ್ತದೆ. ಇದರಿಂದ ಸಿಂಪಡಣೆ ಮಾಡಿದ ಸಸ್ಯಗಳಲ್ಲಿ ಹಣ್ಣುಗಳ ಬಿರುಕುಗಳನ್ನು ಕಡಿಮೆಗೊಳಿಸುತ್ತದೆ. ಹಾಗೆಯೇ ಹಣ್ಣುಗಳಲ್ಲಿ ಹೆಚ್ಚು ಸಕ್ಕರೆ ಮತ್ತು ಇತರೆ ಕರಗುವ ಘನಗಳ ಶೇಖರಣೆಗೆ ಸಹಾಯ ಮಾಡುತ್ತದೆ. ಕ್ಯಾಲ್ಶಿಯಂ ಮತ್ತು ಬೋರಾನ್ ಸಂಯೋಜಿತ ಸಿಂಪಡಣೆಯು ಹಣ್ಣಿನ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಂಡು ಹಣ್ಣುಗಳ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ 8073780352 ರನ್ನು ಸಂಪರ್ಕಿಸಬಹುದು. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು. ಜನವರಿ ಮಾರ್ಚ್ ಮಧ್ಯೆ ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ. ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇನ್ನು ಮುಂದೆ ಕೇಳಿ ಮೆಕ್ಕೆಜೋಳದ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಜಿಎಸ್ ಅಂಬರೀಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳ ಕೃಷಿ ಮಾಡತಕ್ಕಂಥ ನಮ್ಮ ರೈತರಿದ್ದಾರೆ. ಜಿ ಎಸ್ ಅಂಬರೀಶ್ ಅಂತ ಅವರ ಹೆಸರು. ಅವರು ಮೂಲತಃ ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದವರು. ಇವತ್ತು ಅವರು ಮೆಕ್ಕೆಜೋಳ ಯಾವ ರೀತಿ ಲಾಭದಾಯಕವಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಮಸ್ಕಾರ ಅಂಬರೀಶ್ ಅವರಿಗೆ. ನಮಸ್ಕಾರ ಸರ್. ಅಂಬರೀಶ್ ಅವರೇ, ತಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? ಈಗ ನಾವು 20 ವರ್ಷದಿಂದ ಸರ್ ನಾವು ಮಾಡ್ತಿರೋದು. ತಮ್ಮದು ಹೊಲ ಎಷ್ಟು ಎಕರೆ ಇದೆ ಸರ್? 4 ಎಕರೆ ಇದೆ ಸರ್ ನಮ್ಮದು. ಏನೇನು ಬೆಳಿತೀರಾ ಸರ್? ಮೆಕ್ಕೆಜೋಳ ಬೆಳೀತಾ ಇದ್ದೀವಿ ಸರ್ ನಾವು, ಮತ್ತು ಅಡಿಕೆ ತೋಟ ಇದೆ ಸರ್, ದಾಳಿಂಬ್ರೆ ಇದೆ ಸರ್. ಈಗ ಮೆಕ್ಕೆಜೋಳದಲ್ಲಿ ಪರವಾಗಿಲ್ಲ ಸರ್. ನಾವು ಬೆಳೆ ಅಂದರೆ ಈಗೆಲ್ಲ ಹುಳ ಜಾಸ್ತಿ, ಕಳೆನಾಶಕ ಕಳೆದು ಎಲ್ಲ ಜಾಸ್ತಿ ಸರ್. ಈಗ ಮೆಕ್ಕೆಜೋಳ ಬೆಳಿಬೇಕು ಅಂದರೆ ಏನೆಲ್ಲ ಒಂದು ಬೇಸಾಯ ಕ್ರಮಗಳನ್ನು ಅಂದರೆ ಭೂಮಿ ಉಳುಮೆ ಮಾಡೋದಿರ್ಬೋದು, ಅಂದರೆ ಮಾಗಿ ಉಳುಮೆ ಮಾಡೋದಿರ್ಬೋದು, ಅದಕ್ಕೆ ಗೊಬ್ಬರ ಕೊಡೋದಿರ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದರೆ ಒಳ್ಳೆಯ ಇಳುವರಿ ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸರ್? ಮೆಕ್ಕೆಜೋಳ ನಾಟಿ ಮಾಡಿ 15 ದಿವಸದಲ್ಲಿ ನಾವು ಮೊದಲೆಲ್ಲ ಎಡೆ ಕುಂಟೆ ಹೊಡಿತಿದ್ದೀವಿ ಸರ್. ಎಡೆ ಕುಂಟೆ ಹೊಡೆದು ಮತ್ತು ಗೌರ್ಮೆಂಟ್ ಗೊಬ್ಬರ ಎಲ್ಲ DAP ವೀರ್ಯ ಪೊಟೋಶು ಎಲ್ಲ ಹಾಕ್ಬಿಟ್ಟು ನಾವು ಮತ್ತೆ ಅದು ಬೋಧೆ ಏರಿಸ್ತಾ ಇದ್ವಿ ಸರ್. ಎಡೆ ಕುಂಟೆಯಲ್ಲಿ ಮೊದಲು ಬೆಳೆ ಅದು ನೀರು ಹಾಯಿಸ್ತಾ ಇದ್ವಿ ಸರ್. ಈಗ ಏನಾಗಿದೆ ಅಂದರೆ ಡ್ರಿಪ್ಪಲ್ಲಿ ಬಿಡ್ತಾ ಇದ್ವಿ ಸರ್. ಡ್ರಿಪ್ ಬಂದಿರೋದ್ರಿಂದ ಇಳುವರಿ ಕಡಿಮೆ ಆಗಿದೆ ಸರ್ ನಮ್ಮಲ್ಲಿ. ಈಗ ಅಲ್ಲ, ನೀವು ನಾಟಿ ಮಾಡೋಕ್ಕಿಂತ ಮೊದಲು ಭೂಮಿನ ಹೇಗೆ ತಯಾರು ಮಾಡ್ತೀರ ಸರ್? ನಾವು ಫಸ್ಟ್ ಎಲ್ಲ 5 ಬಾಳು ಇಲ್ಲ 2 ಬಾಳಲ್ಲಿ ಹೊಡೆದು ಉಳುಮೆ ಜಾಸ್ತಿ ಮಾಡಿದಷ್ಟು ಇಳುವರಿ ಜಾಸ್ತಿ ಬರುತ್ತೆ. ನೆಲ ಲೂಸ್ ಇದ್ದಷ್ಟು ಇಳುವರಿ ಜಾಸ್ತಿ ಬರುತ್ತೆ ಸರ್. ತಿರ್ಗ ಮತ್ತೆ ಇದು ಕೊಟ್ಟಿಗೆ ಗೊಬ್ಬರ ಹೊಡೆದ್ರೆ ಪರವಾಗಿಲ್ಲ ಸರ್, ಇಳುವರಿ ರೋಗ ರುಜಿನ ಕಡಿಮೆ ಸರ್. ಇದು ಜಾಸ್ತಿ ಗೌರ್ಮೆಂಟ್ ಗೊಬ್ಬರನೇ ಬಳಸಿದ್ರೆ DAP ಕೆಮಿಕಲ್ ಏನೇ ಬಳಸಿದ್ರು ಇಳುವರಿ ಕಡಿಮೆನೇ ಸರ್. ಅದು ಜೀವಾಮೃತ ಎಲ್ಲ ಸತ್ತೋಗ್ತೇವೆ ಸರ್. ಈಗ ಭೂಮಿ ತಯಾರು ಮಾಡ್ತಿರಲ್ಲ ಅಂದರೆ ಉಳುಮೆ ಮಾಡ್ತಿರಲ್ಲ, ನೀವು ಟ್ಯಾಕ್ಟ್ರಿ ಬಳಸ್ತೀರಾ ಅಥವಾ ಎತ್ತುಗಳಿದ್ದಾವೋ ಹೇಗೆ ಮಾಡ್ತೀರಾ? ಸರ್ ಮೊದಲೆಲ್ಲ ಎತ್ತುಗಳು ಬೇಸಾಯ ಮಾಡ್ತಿದ್ವಿ ಸರ್. ಈ ಇತ್ತೀಚೆಗೆಲ್ಲ ಟ್ರ್ಯಾಕ್ಟ್ರಿ ಬೇಸಾಯ ಆಗ್ಬಿಟ್ಟಿದೆ ಸರ್. ಈ ಎತ್ತು ಒಡೆಯೋರಿಲ್ಲ ಸರ್, ಅವು ಕಟ್ಕೊಂಡ್ರೆ ಮೇವು ಹಾಕರಿಲ್ಲ ಸರ್ ಮೊದಲು, ಈಗ ಹಂಗಾಗ್ಬಿಟ್ಟಿದೆ ಸರ್. ಈಗ ಏನಂದರೆ ಈಗ ಟ್ರ್ಯಾಕ್ಟ್ರಿ ಕಟ್ಕೊಂಡು ಸಾಯಂಕಾಲ ತಾನ ನಿಲ್ಲಿಸಿದ್ರೆ ಅವಕ್ಕೆ ಮೇವು ನೀರು ಏನು ಅನ್ನಂಗಿಲ್ಲ ಸರ್. ಬೆಳಗ್ಗೆ ಎತ್ತಿರಿ ಮತ್ತೆ ಸ್ಟಾರ್ಟ್ ಮಾಡ್ಬೋದು ಸರ್. ಡೀಸೆಲ್ ಹಾಕ್ಬಿಟ್ರೆ ಸರ್? ಹಾಂ, ಡೀಸೆಲ್ ಹಾಕ್ಬಿಟ್ರೆ ಆಗೈತೆ ಸರ್. ಈಗ ಹಂಗಾಗಿದೆ ಸರ್. ಅವು ಈಗ ಕಟ್ಕೊಂಡ್ರೆ ಸಾಯಂಕಾಲ ನೀರು ಕುಡಿಸ್ಬೇಕು, ಮಧ್ಯಾಹ್ನ ಹುಲ್ಲು ಹಾಕಬೇಕು, ಇದೆಲ್ಲ ಜಾಸ್ತಿ ಹಿಂಸೆ ಆಗಿಬಿಟ್ಟಿದೆ ಸರ್ ಜನಗಳಿಗೆ. ಹಂಗಾಗಿ ಇದನ್ನು ಉಳುಮೆ ಮಾಡೋದು ಯಂತ್ರ ಮುಖಾಂತರನೇ ಮಾಡಿದರೆ ಈಸಿ ಆಗಿದೆ ಸರ್. ಆದರೆ ಈಗ ಇವತ್ತು ನೀವು ಭೂಮಿಗೆ ಒಂದು ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಬೇಕಂದ್ರೆ ಎತ್ತುಗಳು ಬೇಕಲ್ಲ, ಹಸು ಅಥವಾ ಜಾನುವಾರುಗಳು, ಎತ್ತು ಆಗಲಿ ಎಮ್ಮೆ ಆಗಲಿ ಏನಾದರೂ ಕಟ್ಟಬೇಕಲ್ಲ? ಕಟ್ಟಬೇಕು ಸರ್. ಆದ್ರೂ ಈಗ ಅದನ್ನು ಕಟ್ಕೊಳ್ಳೋದೇ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಈಗ ಲೇಬರ್ ಬರಲ್ಲ ಸರ್. ಈಗ ನಾವು ಒಬ್ಬಂಟಿಗರು, 10 ಎಕರೆ ಜಮೀನು ಐತೆ ಅಂದ್ಕೊಳ್ಳಿ ಸರ್, ನಾವು ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ ಸರ್. ಅವರು ಮತ್ತೆ ಲೇಬರ್ ಬರಲ್ಲ, ಮತ್ತು ಅದು ಸಗಣಿ ಎಲ್ಲ ತೆಗ್ದಾಕ್ಬೇಕು. ಈಗ ನಾನು ನೀರು ಹಾಯ್ಸೋಕೆ ಹೋದರೆ ಇಲ್ಲಿ ಸಗಣಿ ತೆಗ್ದಾಕರಿರಲ್ಲ ಸರ್. ಆ ಥರ ಇರುತ್ತೆ ಸರ್. 1 ಎಮ್ಮೆ ಕಟ್ಕೋಬೋದು, ಇಲ್ಲ 2 ಎಮ್ಮೆ ಕಟ್ಕೊಬೋದು ಅಷ್ಟೇ ಸರ್. ನಾವು ಏನಾದರೂ ಇದ್ದಾವ ಜಾನುವಾರು ಅಥವಾ ನಿಮ್ಮ ಮನೆಯಲ್ಲಿ? ಹ್ಞೂ ಸರ್, ಇದ್ದಾವೆ ಸರ್, 3 ಎಮ್ಮೆ ಇದ್ದಾವೆ ಸರ್ ನಮ್ಮವು. ಅಷ್ಟೇ ನೋಡ್ಕೊಳಕ್ಕೆ ಅದನ್ನು ಹಿಂಸೆ ಸರ್ ನಮಗೆ. ಈಗ ಬೆಳಗ್ಗೆ ಕರೆಂಟ್ ಇರುತ್ತೆ ಸರ್, ಒಂದೊಂದು ಟೈಮಲ್ಲಿ ವಾರಕ್ಕೆ ಚೇಂಜ್ ಆಗ್ತದೆ ಸರ್ ನಮ್ಮಲ್ಲಿ ಕರೆಂಟ್. ಬೆಳಗ್ಗೆ ಕರೆಂಟ್ ಬರುತ್ತೆ ಸರ್. ಬೆಳಗ್ಗೆ ಕರೆಂಟ್ ಇದ್ದಾಗ ನಾವು ಅಲ್ಲಿ ನೀರು ಹಾಯಿಸೋಕೆ ಹೋದಾಗ ಇಲ್ಲಿ ಅವುಗಳು ನೋಡ್ಕೊಳಕ್ಕಾಗಲ್ಲ ಸರ್, ಹಂಗೆ ಸಮಸ್ಯೆ ಆಗ್ಬಿಡುತ್ತೆ ಸರ್. ಅಲ್ಲ, ಆದರೂ ನಿಮ್ಮ ಭೂಮಿಗೆ ಬೇಕಾದಷ್ಟು ಸಗಣಿ ಗೊಬ್ಬರ ಸಿಗುತ್ತಲ್ಲ? ಹ್ಞೂ ಸರ್, ಪರವಾಗಿಲ್ಲ ಸರ್, ಸಿಗುತ್ತೆ. ಆದಷ್ಟು ಅದ್ರ ತಕ್ಕ ಮಟ್ಟಿಗೆ ಏನು ಸಿಗಲ್ಲ ಸರ್, ಮೀಡಿಯಮ್ನಲ್ಲಿ. ಮೊದಲೆಲ್ಲ ಜಾಸ್ತಿ ಇದ್ದು ಸರ್, ನಮ್ಮ 15 ದನ ಇದ್ದು ಸರ್, ಅದರಲ್ಲಿ ಗೊಬ್ಬರ ಬೇಕಾದಷ್ಟು ಆಗ್ತಿತ್ತು ಸರ್. ಈಗ ಆಗ್ತಾ ಇಲ್ಲ ಸರ್. ಈಗ ಅದು ನಾವು ಬೆಳೆಯೋದೇ ಕಮರ್ಷಿಯಲ್ ಬೆಳೆ, ಹಂಗಾಗ್ಬಿಟ್ಟು ಈಗ ಅವಕ್ಕೆ ಮೇವು ಹಾಕಕ್ಕಾಗ್ತಿಲ್ಲ ಸರ್, ಹಂಗಾಗ್ಬಿಟ್ಟಿದೆ ಸರ್. ಈಗ ಮೆಕ್ಕೆಜೋಳ ಬೆಳೆದ್ರೆ ನಿಮಗೆ ಅದು ಸಿಗುತ್ತಲ್ಲ? ಸಿಗುತ್ತೆ ಸರ್. ಅದು ಸ್ವಲ್ಪ ಒಂದು ಮೇವಿಗೆ ಏನೂ ಆಗಲ್ಲ ಸರ್. ಮತ್ತು ಇನ್ನೊಂದು ಮೇವು ಬೇರೆ ಬೇಕೇ ಬೇಕಲ್ಲ ಸರ್. ರಾಗಿ ಇದಾದರೂ ಇಲ್ಲ ಮೆಕ್ಕೆಜೋಳದೊಂದೇ ಅಂದರೆ ಮೇವು ಆಗಲ್ಲ ಸರ್. ನೆಲ್ಲು ಹುಲ್ಲು ಅಲ್ಲ. ಈಗ ಈ ಭಾಗದಲ್ಲೆಲ್ಲ ಶೇಂಗಾ ಬೆಳೀತಾರಲ್ಲ, ಶೇಂಗಾ ಒಟ್ಟನ್ನು ಖರೀದಿ ಮಾಡ್ಕೋ? ಹ್ಞೂ ಸರ್, ಅದನ್ನು ಮಾಡ್ಕೋಬೋದು ಸರ್, ಮಾಡ್ಕೋಬೋದು. ಆದರೆ ಸರ್ ಅದು ಶೇಂಗಾ ಬೆಳೆ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಆ ಟೈಮಲ್ಲಿ ಸೈಕ್ಲೋನ್ ಜಾಸ್ತಿ ಆಗಿಬಿಟ್ಟು ಅದು ಒಟ್ಟು ಇದು ಅಂತ ಕೈ ಸಿಗ್ದಂಗೆ ಆಗುತ್ತೆ ಸರ್ ನಮ್ಮಲ್ಲಿ. ಈಗ ನೀವು ಮೆಕ್ಕೆಜೋಳ ಬೆಳಿತೀವಂದ್ರಲ್ಲ, ಒಂದೇ ಎಕರೆ ಪ್ರದೇಶಕ್ಕೆ ನಿಮಗೆ ಎಷ್ಟು ಬೀಜ ಬೇಕಾಗುತ್ತೆ ಸರ್? 1 ಎಕರೆಗೆ ಮೊದಲೆಲ್ಲ ಸರ್ 1.5 ಪ್ಯಾಕೆಟ್ ಕುಚ್ಚಿದ್ದೀವಿ ಸರ್, ಅದು 5 ಕೆಜಿ ಪ್ಯಾಕೆಟ್ ಬರ್ತಾಯಿತ್ತು ಸರ್. ಈಗ ಇತ್ತೀಚೆಗೆ ಏನು ಮಾಡಿದ್ದಾನೆ ಅಂದರೆ ಸರ್ 4 ಕೆಜಿ ಪ್ಯಾಕೆಟ್ ಮಾಡಿದ್ದಾನೆ ಸರ್. ಅವಾಗ ಸರ್ ಅದು ರೇಟ್ ಬಂದು 600 ರೂಪಾಯಿ ಇತ್ತು ಸರ್, ಈಗ 1000 ಚಿಲ್ಲರ 1800 ಆಗಿದೆ ಸರ್ ಅದು. ಈಗ ಅದನ್ನು ತಗೊಂಡ್ಬಂದು ನಾವು ಅದನ್ನ ನಾಟಿ ಮಾಡಿದರೆ ಇಳುವರಿನೂ ಕಮ್ಮಿ ಸರ್. ಆ ಮೊದಲು ಫೈನ್ ಇಯರ್ ಅಂತ ಬಿಟ್ಟಿದ್ದೆ ಸರ್, ಎಕರಿಗೆ 40 ಕ್ವಿಂಟಲ್ ಬೆಳೆದಿದ್ದೀವಿ ಸರ್ ನಾವು. ಈಗ ಸರ್ 30 ಕ್ವಿಂಟಲ್ಲು ಬೆಳೆಯೋಕ್ಕಾಗ್ತಿಲ್ಲ ಸರ್. ನಾವು 15 ಕ್ವಿಂಟಲ್ ಬೆಳೆದ್ರೆ ಅಲ್ಲಿಗೆ ಓವರ್ ಸರ್ ನಾವು ಬೆಳೀತಾ ಇರೋದು. ಅಂಬರೀಷ್ ಅವರೇ, ಬಹಳಷ್ಟು ರೈತರು ಒಂದು ಶೇಂಗಾ ಬೆಳೀತಾರೆ ಈ ಭಾಗದಲ್ಲಿ ಇಲ್ಲ ಅಂತಲ್ಲ, ಆದರೆ ನೀವು ದಾವಣಗೆರೆ ಭಾಗ ಅಥವಾ ಹಾವೇರಿ ಭಾಗ ಇಲ್ಲ ಹರಪನಹಳ್ಳಿ ಈ ಸೈಡೆಲ್ಲ ಹೋದರೆ, ಈವನ್ ನಾವು ಹೊಳಲ್ಕೆರೆ ಭಾಗಕ್ಕೆ ಹೋದ್ರೂ ಎಲ್ಲರೂ ಮೆಕ್ಕೆಜೋಳ ಬೆಳೀತಾರೆ. ಯಾಕೆ ಅದು ಸುಲಭ ಅಂತೀರಾ ಅಥವಾ ಅದು ಖರ್ಚು ಕಡಿಮೆ ಅಂತೀರಾ, ಯಾಕೆ ಮೆಕ್ಕೆಜೋಳಕ್ಕೆ ಹೋಗ್ತಾರೆ? ಸರ್ ಅದು ಸುಲಭನೇ ಸರ್, ನಾಟಿ ಮಾಡೋದು ಒಂದೇ ಸರ್. ಮತ್ತು ಅದಕ್ಕೆ ಇಲ್ಲಿ ನಮ್ಮ ಕಡೆ ಎಲ್ಲ ಕಳೆನಾಶಕ ಹೊಡಿತೀವಿ ಸರ್. ಮೊದಲು ಕಳೆನಾಶಕ ಹೊಡಿತಾ ಇರಲಿಲ್ಲ ಸರ್, ಎಡೆ ಕುಂಟೆ ಹೊಡೆದ್ಬಿಟ್ಟು ಮತ್ತು ಅದಕ್ಕೆ ಬೋದೇರಿಸ್ತಿದ್ವಿ ಸರ್ ಗೊಬ್ಬರ ಇಟ್ಟು. ಒಳ್ಳೆ ಇಳುವರಿ ಸರ್, ಅವಾಗ 40 ಕ್ವಿಂಟಲ್ ಮೆಕ್ಕೆಜೋಳ ಬೆಳೀತಿದ್ವಿ ಒಂದು ಎಕರೆಗೆ ಸರ್. ಈಗೇನಾಗಿದೆ ಅಂದರೆ ಸರ್, ಈಗ ನಾಟಿ ಮಾಡಿದ್ದು ಒಂದೇ ಶಿವ, ಮತ್ತು ಕಳೆನಾಶಕ ಹೊಡೆದ್ಬಿಡ್ತೀವಿ, ಮತ್ತು ಗೊಬ್ಬರ ಒಂದು ಇಡ್ತೀವಿ ಸರ್, ಮತ್ತು ತೆನೆ ಮುರಿಯೋದೊಂದೇ ಬಾಕಿ. ಅದರಲ್ಲಿ ನೀರು ಹಾಯಿಸೋದು ಡ್ರಿಪ್ಪಲ್ಲೇ ಸರ್. ಈಗ ಏನು ಅದನ್ನು ನೀರು ಹಾಯಿಸಲ್ಲ ನಾವು, ಡ್ರಿಪ್ಪಲ್ಲೇ ಬಿಟ್ಬಿಡ್ತೀವಿ ಸರ್. ಆ ಥರ ಕೆಲವೊಂದು ಕಡೆ ನೀರು ಹೋಗಿರಲ್ಲ ಸರ್, ಡ್ರಿಪ್ಪು ಕಟ್ಕನ್ನುತ್ತೆ, ಒಂದು ಕಡೆ ನೆಂದಿರುತ್ತೆ, ಒಂದು ಕಡೆ ನೆಂದಿರಲ್ಲ ಸರ್. ಆ ಥರ ಆಗಿ ಇಳುವರಿ ಕಮ್ಮಿ ಆಗಿದೆ ಸರ್ ನಮ್ಮಲ್ಲಿ. ಇತ್ತೀಚೆಗೆ ಈಗೆಲ್ಲ ಒಂಥರ ಕಂಪ್ಯೂಟರ್ ಸಿಸ್ಟಮ್ ಆಗಿಬಿಟ್ಟೆ. ಹಾಂ ಸರ್, ಅಲ್ಲಿ ಬಟನ್ ಹೊತ್ತ ತಕ್ಷಣ ಕಂಪ್ಯೂಟ್ರಲ್ಲಿ ಏನು ತೋರಿಸ್ತತ್ತೋ ಆ ಥರ ಆಗಿಬಿಟ್ಟಿದ್ದೀವಿ ಸರ್ ನಾವು. ಏನು ಕಷ್ಟ ಆಗಬಾರ್ದಂತ? ಹಾಂ ಸರ್, ಆ ಥರ ಆಗಿಬಿಟ್ಟಿದ್ದೀವಿ ಸರ್. ಮೊದಲಿತ್ತಲ್ಲ, ನಾವು ಎಷ್ಟು ಕಷ್ಟಪಡ್ತಿದ್ವೋ ಅಷ್ಟು ಫಲವತ್ತ ಇತ್ತು ಸರ್ ನಮಗೆ. ವಿಜ್ಞಾನಿಗಳು ಹೇಳ್ತಾರೆ ಜಾಸ್ತಿ ರಾಸಾಯನಿಕಗಳನ್ನು ಬಳಸಬೇಡ್ರಿ, ಅದರಲ್ಲೂ ವಿಶೇಷವಾಗಿ ಕಳೆನಾಶಕಗಳನ್ನು ಬಳಸಬೇಡ್ರಿ, ಭೂಮಿಯ ಫಲವತ್ತತೆ ಹೋಗುತ್ತೆ, ಬೇರೆ ಬೆಳೆಗಳಿಗೆ ಅದರಿಂದ ಪರಿಣಾಮ ಬೀರುತ್ತೆ ಅಂತಂತೇಳಿ. ಆದರೂ ನಮ್ಮ ರೈತರು ಕಳೆನಾಶಕಗಳನ್ನು ಬಳಸ್ತಾರೆ, ಯಾಕೆ ಅಂತೀರಾ? ಸರ್ ಲೇಬರ್ ಸಮಸ್ಯೆ, ಮತ್ತು ಅದು ನಮ್ಮ ಟೈಮಲ್ಲಿ ಸರ್ ಈಗ ಒಂದೂವರೆ ತಿಂಗಳಲ್ಲಿ ಅದೇನು ಕೆಲಸ ಎಲ್ಲ ಮುಗಿಸ್ಬೇಕು ಸರ್. ಅದಕ್ಕೆ ಗೊಬ್ಬರ ಕೊಡಬೇಕು, ಕಳೆ ತೆಗೆಸ್ಬೇಕು, ಎಲ್ಲ ಮುಗಿಬೇಕು ಸರ್. ಟ್ರ್ಯಾಕ್ಟ್ರಲ್ಲಿ ಅಂತೂ ಎಡೆ ಕುಂಟೆ ಹೊಡೆಯೋಕ್ಕೆ ಬರಲ್ಲ ಸರ್, ಅದು ಮೆಕ್ಕೆಜೋಳಕ್ಕೆ ಎತ್ತಬೇಕು ಸರ್. ಎತ್ತು ಯಾರು ಜಾಸ್ತಿ ಕಟ್ಕೊಂಡಿಲ್ಲ ಸರ್, ಈಗೆಲ್ಲ ಟ್ರ್ಯಾಕ್ಟ್ರಿ ಬೇಸಾಯ ಸರ್. ಹಂಗಾಗ್ಬಿಟ್ಟು ಈಗ ನಾವೇನು ಮಾಡ್ತೀವಿ, ಲೇಬರ್ ಸಿಗಲ್ಲ. ಈ ಲೇಬರ್ನ ಕಾದ್ಕಂದ್ರೆ ಈ ಬೆಳೆನ ಏನು ತಗೊಳಕಾಲ್ ಸರ್ ನಮ್ಮ ಕಡೆಯಲ್ಲಿ. ಅದು ಇಷ್ಟೆತ್ರ ಆಗೋಗ್ಬಿಡ್ತು ಕಳೆನೆ, ಮತ್ತು ಮುಚ್ಕಂತು ಅಂದರೆ ಅದು ಗೊಬ್ಬರನೂ ಇಡೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ ಸರ್. ಅದು ಇನ್ನೇನು ವೇಸ್ಟ್ ಬಿಡ್ರಿ ಸರ್ ಅಂತೇಳಿ ಸುಮ್ಮನೆ ಆಗ್ಬಿಡ್ತೀವಿ ಸರ್. ಹಂಗಾಗಿ ಬಿಟ್ಟು ಕಳೆನಾಶಕ ಹೊಡೆದ್ಬಿಟ್ಟು ಅದಕ್ಕೆ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಇನ್ನೇನು ಮಾಡಲ್ಲ ಸರ್ ನಾವು. ಮತ್ತೆ ಕೊಯ್ಯೋದಷ್ಟೇ ಸರ್ ತೆನೆನ. ಮೆಕ್ಕೆಜೋಳಕ್ಕೆ 3 ಟೈಮ್ ಏನೋ ಗೊಬ್ಬರ ಕೊಡ್ತಿದ್ರು, ಒಂದು ಬಿತ್ತ ಸಂದರ್ಭದಲ್ಲಿ, ಆಮೇಲೆ ಇನ್ನು ಒಂದು ತಿಂಗಳನ್ನ ಅಥವಾ 45 ದಿನ ಆದ್ಮೇಲೆ. ಈಗೇನು ಇದೆ, ನೀವು ಯಾವ ರೀತಿ ಕೊಡ್ತೀರ ಸರ್? ನಾವು ಮೊದ್ಲಿಂದನೂ ಸರ್ ಎರಡೇ ಟೈಮಲ್ಲಿ ಸರ್. ಮೊದಲು ಒಂದೂವರೆ ತಿಂಗಳಾದ ತಕ್ಷಣ ಅದು ಎಲ್ಲ ಬೋದೇರಿಸ್ತಾ ಅನ್ನೋ ಟೈಮಲ್ಲಿ ಗೊಬ್ಬರ ಹಾಕ್ತಿದ್ವಿ, ಪೊಟೋಶು ಮತ್ತು DAP ಕಾಂಪ್ಲೆಕ್ಸ್, ಬೇರೆ ಯಾವುದಾದ್ರೂ ಹಾಕ್ಬೋದು ಕಾಂಪ್ಲೆಕ್ಸಲ್ಲಿ, ಅದನ್ನು ಹಾಕ್ತಿದ್ವಿ. 10-26 ಹಾಕ್ತಿದ್ವಿ. ಮೊದಲು ವೀರ್ಯನೂ ಬಳಸ್ತಾ ಇದ್ವಿ ಸರ್. ವೀರ್ಯ ಆ ಟೈಮಲ್ಲಿ ಅಂದರೆ ಸರ್ ತೆನೆ ಸುಲಂಗಿ ಉಳುತ್ತಲ್ಲ ಸರ್, ಆ ಟೈಮಲ್ಲಿ ಹಾಕಿದರೆ ನಮ್ಮದು ತೆನೆ ಮತ್ತು ಅದು ಅಚ್ಚ ಹಸುರಲ್ಲಿ ಇರುತ್ತೆ ಸರ್ ಪೈರು. ಕೊನೆ ನಮ್ಮ ತೆನೆ ಎಲ್ಲ ಮಾಗೋ ಟೈಮಲ್ಲಿ ಕೂಡ ಅಚ್ಚ ಹಸುರಲ್ಲಿರುತ್ತೆ, ತೆನೆ ಮಾತ್ರ ಮಾಗಿರುತ್ತೆ ಸರ್. ಈಗ ನೀರು ನೀವು ಡ್ರಿಪ್ ಮುಖಾಂತರ ಬಿಡ್ತೀವಿ ಅಂತ ಹೇಳಿದ್ರಲ್ಲ, ನಿಮಗೆ ನೀರಿನ ವ್ಯವಸ್ಥೆ ಬೋರ್ವೆಲ್ ಇದೆಯಾ? ಎಷ್ಟಿದೆ, 1 ಇಂಚ್ ನೀರಿದೆ ಸರ್? ಇತ್ತೀಚೆಗೆ ಈಗೆಲ್ಲ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್. ಈಗ 5 ವರ್ಷದಿಂದ ಇತ್ತಲ್ಲ ಸರ್, ಇತ್ತೀಚೆಗೆ ಈಗ 2 ವರ್ಷದಿಂದ ಚೆನ್ನಾಗಿದೆ ನೀರು. ಈಗ 5 ವರ್ಷದಿಂದ ಇತ್ತಲ್ಲ ಸರ್, ನಾವು ಏನು ನೀರು ಹಾಯಿಸಕ್ಕೆ ಆಗ್ತಾ ಇರಲಿಲ್ಲ, ಡ್ರಿಪ್ಪಲ್ಲಿ ಸಮೇತ ಕೊಡಕ್ಕೆ ಆಗ್ತಾ ಇರಲಿಲ್ಲ ಸರ್. ನಾವು ನೀರು ಸಮಸ್ಯೆ ಜಾಸ್ತಿ ಇತ್ತು ಸರ್. ಆ ಟೈಮಲ್ಲಿ ಏನು ಮಾಡಿಬಿಟ್ಟಿವಿ ನಾವು, ಡ್ರಿಪ್ ಚೆನ್ನಾಗಲ್ಲ, ಸ್ವಲ್ಪ ನೀರಲ್ಲೇ ಹಾಯಿಸ್ಬೋದಲ್ಲ ಅನ್ನೋ ಡ್ರಿಪ್ ಮಾಡ್ಕೊಂಡಿವಿ ಸರ್. ಇದು ಡ್ರಿಪ್ ಮಾಡಿ ನಮ್ಮ ಇದಕ್ಕೆ ನಾವೇ ತೊಂದರೆ ತಾನಿದ್ದಂಗೆ ಆಗಿದೆ ಸರ್. ನಾವು ಹಾಯಿಸೋದ್ರಷ್ಟು ಇಳುವರಿ ಇದರಲ್ಲಿ ಇಲ್ಲ ಸರ್. ಹೇಳ್ತಾರೆ ಸರ್ ನಾವು ಆ ಥರ ಬೆಳೆದ್ವಿ ಈ ಥರ ಬೆಳೆದ್ವಿ, ಅದು ಸುಳ್ಳು ಮಾಹಿತಿ ಸರ್. ಡ್ರಿಪ್ ಬಂದೇ ನಾವು ಮೈಸೋಬ್ರ ಮಾಡ್ಕೊಂಡಿರೋದು ಸರ್. ನಾವು ಮೇನ್ ಅಂದರೆ ಡ್ರಿಪ್ಪಿಂದನೇ ನಾವು ಇಳುವರಿನೂ ಕಡಿಮೆನೂ ಆಗ್ತಾ ಇದೆ ಸರ್. ಡ್ರಿಪ್ಪಿಂದ ಇಳುವರಿ ಕಡಿಮೆ ಆಗ್ತೈತೆ, ಅದೇ ರೀತಿ ನೀವು ಡ್ರಿಪ್ಪಿಂದ ಕಳೆ ಕಡಿಮೆ ಬೆಳೀತೈತೆ ಅಂತಾರೆ ಸರ್. ಅದು ಕರೆಕ್ಟೇ ಸರ್, ಯಾಕಂದರೆ ಅದಕ್ಕೆ ಬೇಕಾದಷ್ಟು ನೀರು ಸಿಗಲ್ಲ ಸರ್, ಹಂಗಾಗಿ ಕಳೆ ಕಡಿಮೆ ಆಗುತ್ತೆ ಸರ್. ನೆಲನೂ ಅಷ್ಟು ಮೃದುವಾಗಿ ಇರುತ್ತೆ, ಇಲ್ಲ ಅಂತೇನಲ್ಲ ಸರ್, ಜಾಸ್ತಿ ಗಟ್ಟಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ಓಕೆ ಸರ್, ಅದು ನೀರು ಕಡಿಮೆ ಹೋಗೋದ್ರಿಂದ ಮೃದುವಾಗಿರುತ್ತೆ ನೆಲ. ಅದು ಪೈರು ವಾಲೋದಿಲ್ಲ ಸರ್, ನಾವು ನೀರು ಹಾಯಿಸೋದು, ನಾವು ಉಳುಮೆ ಮಾಡಿರ್ತೀವಲ್ಲ ಎರಡು ಟೈಮ್ ಉಳುಮೆ ಮಾಡ್ತೀವಿ. ಯಾಕೆ ಅಂದರೆ ಸರ್, ಬೀಜ ಹಾಕೋದಕ್ಕಿಂತ ಮುಂಚೆ ಉಳುಮೆ ಮಾಡಿರ್ತೀವಿ, ಮತ್ತೆ ನಾಟಿ ಮಾಡಿ ಒಂದೂವರೆ ತಿಂಗಳಿಗೆ ತಿರ್ಗ ಮತ್ತೆ ಉಳುಮೆ ಮಾಡ್ತೀವಿ, ಎಡೆ ಕುಂಟೆ ಹೊಡೆದು ಮತ್ತೆ ಬೋಧ ಏರಿಸ್ತೀವಿ ಸರ್. ಆ ಇಳುವರಿಗೂ ಈ ಇಳುವರಿಗೂ ಭಾಳ ವ್ಯತ್ಯಾಸ ಇದೆ ಸರ್. ಸೂಲಂಗಿ ಹೊಡೆಯೋದು ಎಷ್ಟು ದಿನಕ್ಕೆ ಹೊಡಿತದೆ ನೀವು ಬೀಜ ನಾಟಿ ಮಾಡಿದ ಮೇಲೆ? ಸರ್, ಎರಡೂವರೆ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸರ್. ಅದು ಮೂರು ತಿಂಗಳಿಗೆ ಎಲ್ಲ ಹಾಲು ದುಂಬುತ್ತೆ ಸರ್. ಆ ಟೈಮಲ್ಲೇನು ಹಾಕಲ್ಲ ಸರ್, ಸೂಲಂಗಿ ಒಳ್ಳೆ ಟೈಮಲ್ಲಿ ಮಾತ್ರ ವೀರ್ಯ ಹಾಕ್ತೀವಿ ಸರ್. ತೆನೆ ಕಟ್ಟೋದು? ತೆನೆ ಕಟ್ಟೋದು ಸರ್, ಅದು ಎರಡೂವರೆ ತಿಂಗಳಿಗೆ ಕಂಪ್ಲೀಟ್ ಆಗಿ ಅದು ಹಾಲು ದುಂಬುತ್ತೆ ಸರ್ ಕಾಳು. ಅವಾಗಿಂದ ಮತ್ತೆ ತಿರುಗು ಒಂದು ತಿಂಗಳು ಬೇಕು ಸರ್ ಅದು ಮಾಗಕ್ಕೆ ಸರ್. ಆದರೆ ಕೆಲವರೆಲ್ಲ ಇದು ಕಾಯಿ ಕಟ್ಟಿಂದ ಕೆಲವು ಸೂಲಂಗಿ ಮುರಿತಾರೆ ಅಂತ ಹೇಳ್ತಾರೆ, ಹೌದಾ? ಹೌದು ಸರ್, ಅದು ಸರ್ ಈಗ ಮಿಷನ್ ಬಂದಿದೆ ಸರ್. ಅದು ಅದು ಏನಾಗುತ್ತೆ ಅಂದರೆ ದೊಡ್ಡ ಮಿಷನಲ್ಲಿ, ಅದು ಭತ್ತ ಕೊಯ್ಯೋ ಮಿಷನ್ನಲ್ಲಿ ಹೊಡಿತಾರೆ ಸರ್. ಅದು ಅರ್ಧಪ್ಲಿಗೆ ಹೊಡಿತದೆ ಸರ್, ತೆನೆಯಿಂದ ಕೆಳಗೆ ಅಷ್ಟೇ ಕಟ್ ಮಾಡ್ತದೆ ಸರ್. ಅದು ಮಿಷನ್ ಆಗಿರೋದ್ರಿಂದ ಮೇಗಳು ಸುಳಿ ಮತ್ತು ಹುಲ್ಲು ಮೇವು ಸಿಗಲ್ಲ ಸರ್ ನಮಗೆ ದನಗಳಿಗೆ, ಅದನ್ನು ಮೇಗಳದ್ದು ಕಟ್ ಮಾಡ್ಕೊತೀವಿ ಸರ್. ಅದರಿಂದ ನಮ್ಗೆ ಅನುಕೂಲ ಆಗೋದಕ್ಕೋಸ್ಕರ ಮೇಗಳದ್ದು ಅಷ್ಟೇ ಕಟ್ ಮಾಡ್ಕೊತೀವಿ, ಇದನ್ನು ಮಿಷನ್ ಇಡ್ತೀವಿ ಸರ್. ಈ ಕೆಲವು ನಮ್ಮ ಕಡೆ ಇಲ್ಲ ಸರ್, ಈಗ ನಾವು ಸಣ್ಣ ರೈತರು ಸರ್, ಸಣ್ಣ ರೈತರಿಂದ ನಾವು ಮಿಷನ್ ನಮಗೆ ಸ್ವಲ್ಪ ಸ್ವಲ್ಪಕ್ಕೆ ಬರಲ್ಲ ಸರ್. ಅದರಿಂದ ನಾವೇನು ಮಾಡ್ತೀವಿ, ಸೂಲಂಗಿಯನ್ನು ಮುರಿಯಲ್ಲ ಸರ್, ಪೂರ್ತಿ ಕೆಳಗೆ ಬುಡಕ್ಕೆ ಕಟ್ ಮಾಡ್ತೀವಿ ಸರ್. ಈಗ ಸೂಲಂಗಿ ಮುರಿಯೋದ್ರಿಂದ ಈ ಕಾಯಿ ಕಟ್ಟೋದ್ರಿಂದ ಏನಾದರೂ ಸ್ವಲ್ಪ ಪರಿಣಾಮ ಆಗುತ್ತಾ? ಏನಿಲ್ಲ ಸರ್, ಅದು ಪರಿಣಾಮ ಏನಾಗಲ್ಲ ಸರ್. ಅದನ್ನು ಸರ್ ಅದು ಮೂರು ತಿಂಗಳು ಮೇಲ್ಪಟ್ಟೆ ಮುರಿಯೋದು ಸರ್. ಹಾಲು ದುಂಬಿದ ತಕ್ಷಣ ಮುರಿದ್ರೆ ಅದನ್ನು ಇಳುವರಿ ಕಡಿಮೆ ಆಗುತ್ತೆ ಸರ್. ಏಕೆಂದರೆ ಅದು ಕಾಳು ಸಿಂಕ್ ಆಗುತ್ತೆ ಸರ್, ಅದಕ್ಕೆ ಬೇಕಾದ ವಾತಾವರಣ ಇರಲ್ಲ ಸರ್. ಬಿಸಿಲು ನಮ್ಮ ಕಡೆ ಅಂದರೆ ಬಿಸಿಲು ಜಾಸ್ತಿ ಸರ್, ಹಂಗಾಗಿ ಅದಕ್ಕೆ ನಮ್ಮ ಕಡೆ ಇದ್ರೇ ಒಳ್ಳೇದು. ಆದ್ರೂ ಅದು ಎರಡೂವರೆ ತಿಂಗಳು ಮೇಲ್ಪಟ್ಟು ಕಟ್ ಮಾಡ್ಬೋದು ಸರ್ ಸೂಲಂಗಿ ಸರ್. ಮತ್ತೆ ಅದನ್ನು ಸರ್ ಮಿಷನ್ನಲ್ಲಿ ಹೊಡಿತಾರಲ್ಲ, ಅದು ಸೂಲಂಗಿ ಇದ್ರೆ ಕಾಳು ಜೊತೆಗೆ ಹೋಗುತ್ತೆ ಸರ್ ಅದು, ಹಂಗಾಗಿ ಅದು ಸೂಲಂಗಿ ಕಟ್ ಮಾಡೋದ್ರಿಂದ ಅನುಕೂಲ ಇದೆ ಸರ್. ಕಾಳು ಉದುರಲ್ಲ ಸರ್ ಮಿಷನ್ನಲ್ಲಿ, ಅದು ಹೂವು ಜೊತೆಗೆ ಕಾಳು ಮಿಕ್ಸ್ ಆಗಿ ಎಲ್ಲ ಜೊತೆಗೆ ಹೋಗುತ್ತೆ ಸರ್, ವೇಸ್ಟ್ ಆಗುತ್ತೆ ಸರ್. ಹಂಗಾಗಿ ಇದನ್ನ ಮಿಷನ್ನಲ್ಲಿ ಹೊಡೆಯೋರಿಗೆ ಮಾತ್ರ ಸೂಲಂಗಿ ಕಟ್ ಮಾಡಿದ್ರೆ ಅನುಕೂಲ ಸರ್. ಕೆಲವರೆಲ್ಲ ತೆನೆಯನ್ನು ಕೈಯಲ್ಲೇ ಮುರಿತಾರಲ್ಲ? ಹ್ಞೂ ಸರ್, ನಾವೆಲ್ಲ ಈಗ ಕೈಯಲ್ಲೇ ಸರ್ ಮುರಿಯೋದು, ನಮ್ಮ ಕಡೆಯಿಂದ ಮೊದಲಿಂದನೂ ಕೈಯಾಗೆ ಮುರಿತಿರೋದು. ಇತ್ತೀಚೆಗೆ ಈಗ ಕೆಲವರು ಫ್ಲಾಟ್ ದೊಡ್ಡದು ಇದ್ದವೆಲ್ಲ ಮಿಷನ್ ಇಡ್ತಾರೆ ಸರ್, ಅದನ್ನು ಹಿಡಿಸಿದ್ವಿ ಸರ್, ನಾವೂ ಒಂದ್ಸರಿ ಹಿಡಿಸಿದ್ವಿ ಸರ್. ಅದು ಸ್ವಲ್ಪ ವೇಸ್ಟೇಜ್ ಜಾಸ್ತಿ ಆಗ್ತಿತ್ತು ಸರ್, ಕಾಳು ವೇಸ್ಟೇಜ್ ಆಗ್ತಿತ್ತು ಮಿಷನಲ್ಲಿ, ಕಾಳು ಡೈರೆಕ್ಟ್ ಬರ್ತಾ ಇತ್ತು. ಅದು ಕಟಾವು ಕೆಳಗಿಂದ ಜಾಸ್ತಿ ಕಟ್ ಮಾಡಿಸಿದ್ವಿ ಸರ್ ನಾವು, ಮೇವು ಬೇಕಂತ. ಮೇವು ಅದನ್ನು ತಗೊಳಕ್ಕೆ ಬರಲ್ಲ ಸರ್, ಅದು ಆರ್ಸಕ್ಕೆ ಬರಲ್ಲ ಸರ್. ಒಂದಡಿ ಬಿಟ್ಟು ಕಟ್ ಮಾಡ್ತಾರೆ ಸರ್ ಅವರು, ಒಂದಡಿ ಬಿಟ್ಟಮೇಲೆ ಅದನ್ನು ಅದರಲ್ಲಿ ಮೇವು ತಗೊಳಕ್ಕೆ ಬರಲ್ಲ ಸರ್, ಸ್ವಲ್ಪ ಉದುರಿಸ್ಕೊಂಡು ಹೋಗಿರುತ್ತೆ ಸರ್. ಅದನ್ನೆಲ್ಲ ದುಂಡು ಮಾಡ್ಕೊಳಕ್ಕೆ ಬರಲ್ಲ ಸರ್, ಒಂದಡಿ ಮೇಲೆ ಅದು ಕಟ್ ಮಾಡಿ ತತ್ತಲ್ಲ ಅದ್ರೊಳಗೆ ಬಿದ್ದಿರುತ್ತೆ, ಮತ್ತೆ ರೋಟಾವೇಟ್ ಹೊಡಿಬೇಕಾಗ್ತದೆ ಸರ್. ಅದನ್ನು ಒಂದು ತಿಂಗಳು ಮತ್ತೆ ಬಿಡಬೇಕು ಸರ್, ಮತ್ತೆ ನಾವು ಬೆಳೆ ಇಡಬೇಕಂದ್ರೆ ಅದು ವೇಸ್ಟ್ ಆಗಿರುತ್ತಲ್ಲ, ಅದೆಲ್ಲ ಕೊಳತ್ಕೊಳಕ್ಕೆಲ್ಲ ಒಂದು ತಿಂಗಳು ಬಿಡಬೇಕು ಸರ್ ಮತ್ತೆ. ಈಗ ತೆನೆ ಮುರಿದಿಂದ ಎಷ್ಟು ದಿನ ಒಣಗಿಸ್ತೀರಿ ಸರ್? ನಾವು 8 ದಿವಸ ಬೇಕಾಗುತ್ತೆ ಸರ್ ನಮ್ಮ ಮೆಕ್ಕೆಜೋಳ ಇಲ್ಲಿ ಒಣಗಿಸ್ಬೇಕಂದ್ರೆ. ಕೆಲವೊಂದು ಸರಿ ಮಳೆ ಇಲ್ಲ ಅಂದರೆ ಸರ್ 4-5 ದಿವಸದಲ್ಲಿ ಒಣಗಿಬಿಡ್ತಾವೆ ಸರ್. ದಾವಣಗೆರೆ ಎಲ್ಲ ಹಸಿ ಇದ್ದಂಗೆ ಕೊಡ್ತಾರೆ ಸರ್, ನಮ್ಮ ಕಡೆ ಅಂದರೆ ಸ್ವಲ್ಪ ಡ್ರೈ ಆಗ್ಬೇಕು ಸರ್, ಮಯಸ್ಸಿ ಇರುತ್ತೆ ಅಂತ ಚೆಕ್ ಮಾಡ್ತಾರೆ ಸರ್. ಅದನ್ನು ಚೆಕ್ ಮಾಡಿ ತಾಂತಾರೆ ಸರ್ ನಮ್ಮ ಚಳಿಕೆರೆಯಲ್ಲೆಲ್ಲ. ಹಂಗೆ ಚೆಕ್ ಮಾಡಿ ಅದು ಫುಲ್ ಡ್ರೈ ಆಗಿದ್ರೆ ಮಾತ್ರ ನಮಗೆ ರೇಟ್ ಹಾಕ್ಕೊಡ್ತಾರೆ, ಇಲ್ಲ ಅಂದರೆ ರೇಟ್ ಕಡಿಮೆ ಆಗ್ತದೆ ಸರ್. ತೆನೆ ಒಣಗಿಸಿಂದ ಮತ್ತೆ ಜಿನ್ನಕ್ಕೆ ಹಾಕಿಸ್ತೀರಿ? ಹ್ಞೂ ಸರ್, ಅಲ್ಲೇ ನಾವು ತೆನೆ ಮುರಿದು ಹೊಲದಲ್ಲೇ 8 ದಿವಸವನ್ನು ಬಿಡ್ತೀವಿ ಸರ್. ಕೆಲವೊಂದು ಸರಿ ಮಳೆ ಮೋಡ ಆಯ್ತು ಅಂದರೆ ಮತ್ತೆ ಅವತ್ತೆ ಮುರಿದು ಅವತ್ತೆ ಹಾಕ ಬರ್ತೀವಿ ಸರ್, ಹಾಕೊಬಂದು ಆವಾಗಲೇ ಮಿಷನ್ಗೆ ಹಾಕ್ತೀವಿ ಸರ್. ಅದನ್ನು ಡ್ರೈ ಆದರೆ ಸರ್ ಕಾಳಿಗೆ ಹೊಡೆತ ಬೀಳಲ್ಲ ಸರ್ ಮಿಷನಿಗೆ. ಇದು ನಮ್ಮ ಕೈಯಲ್ಲಿ ಹಾಕೋ ಮಿಷನ್ ಸರ್, ದೊಡ್ಡ ಮಿಷನ್ ಏನಲ್ಲ ಸರ್, ಆಯಿಲ್ ಇಂಜನ್ ಫಿಟ್ ಮಾಡಿರ್ತಾರೆ ಸರ್, ಆ ಇಂಜನ್ನಲ್ಲಿ ಹೊಡಿತೀವಿ ಸರ್ ನಾವು. ಅದರಲ್ಲೇ ಆದರೆ ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿ ಸರ್, ಇಲ್ಲಾಂದ್ರೆ ಕಾಳಿಗೆ ಹೊಡೆತ ಬೀಳುತ್ತೆ ಸರ್, ಓಪನ್ ಆಗ್ತಾ ಇರ್ತೈತಿ ಕಾಯಿ ಹಸಿ ಇದ್ದಾಗ ಹೊಡೆದ್ರೆ. ಅವಾಗ ರೇಟ್ ಕಡಿಮೆ ಆಗುತ್ತೆ? ಹ್ಞೂ ಸರ್, ಅದಕ್ಕೆ ರೇಟ್ ಡೌನ್ ಆಗುತ್ತೆ ಸರ್. ಅವಾಗ ನಿಮಗೆ ಮೆಕ್ಕೆಜೋಳ ಕ್ವಿಂಟಾಲ್ ಅಂದಾಜು ಅಂದರೆ ಆವರೇಜ್ ಅಂತ ಹೇಳ್ಬೋದು, ಎಷ್ಟು ಸಿಗುತ್ತೆ? ಅದೇ ಸರ್, ಎಕರೆಗೆ ನಾವು 40 ಕ್ವಿಂಟಲ್ ಬೆಳೆದಿದ್ವಿ ಮೊದಲೆಲ್ಲ ಸರ್, ಈಗ 10 ವರ್ಷದ ಕೆಳಗೆ ಸರ್. ಈಗ ಬೆಳೀತಾ ಇರೋದು ಸರ್ ಈಗ 15 ಕ್ವಿಂಟಲ್ ಬೆಳೆದಿದ್ದೀನಿ ಒಂದು ಎಕರೆಗೆ ನಾವು, ಇಳುವರಿ ಕಡಿಮೆ ಆಗಿದೆ ಸರ್. ಈಗ ರೇಟ್ ಹೆಂಗಿದೆ ಸರ್? 2,400 ಕೊಟ್ಟಿದ್ದೀನಿ ಸರ್ ನಾನು. ನಿಮಗೆ ಒಂದು ಎಕರೆ ಮೆಕ್ಕೆಜೋಳ ಬೆಳಿಬೇಕಂದ್ರೆ ನಿಮ್ಮ ಗೊಬ್ಬರ ಇಟ್ಕೊಂಡು ಬೀಜ ಇಟ್ಕೊಂಡು ಆಮೇಲೆ ಅದನ್ನು ಉಳುಮೆ ಮಾಡಿದ್ದೆಲ್ಲ ಖರ್ಚು ಎಷ್ಟಾಗ್ಬೋದು ಸರ್, ಒಂದ್ ಎಕರೆಗೆ 8,000 ಖರ್ಚು ಮಾಡಿದ್ದೀನಿ ಸರ್, ಗೊಬ್ಬರ ಮತ್ತೆ ಕಳೆನಾಶಕ ಸುಳಿಯಲ್ಲಿ ಔಷಧಿ ಸಮೇತ ಇದು ವಾಟರ್ ಬಾಟಲ್ ಅಲ್ಲಿ ಹಿಂಡಿದೀವಿ ಸರ್. ಸ್ಪ್ರೇ ಮಾಡಕ್ ಆದ್ರೂ ಕಂಟ್ರೋಲ್ ಬರ್ಲಿಲ್ಲ ಸರ್ ಅದು ಹುಳ. ಅದು ವಾಟರ್ ಬಾಟಲ್ ಹಾಕಿ ಸುಳಿಯಲ್ಲಿ ಹಾಕ್ತಿದ್ವಿ ಸರ್, ಲೇಬರ್ ನಿಟ್ಟು ಅದೆಲ್ಲ. ಅಷ್ಟೆಲ್ಲ ಒಂದ್ ಎಕರೆಗೆ 8,000-10,000 ಖರ್ಚು ಬರುತ್ತೆ ಸರ್. ಈಗ ನೀವು 15 ಕ್ವಿಂಟಾಲ್ ಬೆಳೆದ್ರೆ ನಿಮಗೆ 2,000 ಸಿಕ್ಕರು, 15 30, ಅಂದ್ರೆ 8,000 ನಿಮಗೆ ಖರ್ಚು ಹೋದ್ರೆ 22,000 ಉಳಿತು. ಹ್ಞೂ ಸರ್, 22,000 ಉಳಿದಿದೆ ಸರ್. 25,000 ಅಂತ ಹೇಳ್ಬೋದು, 2,400 ಅಂದ್ರೆ ಒಂದು 25,000-26,000. ಹ್ಞೂ ಸರ್, ಅಷ್ಟು ಉಳಿದಿದೆ ಸರ್. ಈಗ ಅದನ್ನ ಸರ್ ನಾವು ಲೇಬರ್ ಟ್ರ್ಯಾಕ್ಟ್ರಿ, ಸ್ವಂತ ಟ್ರ್ಯಾಕ್ಟ್ರಿ ಇರೋದ್ರಿಂದ ಕಡಿಮೆ ಆಗಿದೆ ಸರ್. ಬೇರೆಯವರೆಲ್ಲ ಬಾಡಿಗೆ ಇಟ್ಟು ಓಡಿಸ್ತಾರೆ ಸರ್, ಹಂಗಾಗಿ ಅವ್ರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಈಗಿನ ವಾತಾವರಣದಲ್ಲಿ ಇಳುವರಿ ಕಡಿಮೆ ಇರೋದ್ರಿಂದ ಇದು ರೋಗ ಜಾಸ್ತಿ ಇರೋದ್ರಿಂದ ಸರ್, ಮೊದಲೆಲ್ಲ ಬರ್ತಿತ್ತು ಸರ್, ಅವ್ರದ್ದೇ ಅನುಕೂಲ ಆಗಿರೋದು, ಯಾಕೆಂದರೆ ಲೇಬರ್ ಅವರೇ ಇರೋರು. ಈಗ ನಾವೆಲ್ಲ ಲೇಬರ್ ಹಚ್ಚೆ ಮಾಡೋದು ಸರ್, ಈ ಟ್ರ್ಯಾಕ್ಟ್ರಿ ಎಲ್ಲ ಸ್ವಂತ ಬೇಸಾಯ ನಾವೇ ಮಾಡ್ಕೊಂತೀವಿ. ಹಂಗಾಗಿ ನಮಗೂ ಸ್ವಲ್ಪ ಅವ್ರ ಲೇಬರ್ದು ಖರ್ಚು ಬರಲ್ಲ ಸರ್, ನಮ್ಮದು ಟ್ರ್ಯಾಕ್ಟ್ರಿ ಖರ್ಚು ಬರಲ್ಲ ಸರ್ ಅಷ್ಟೇ. ಒಳ್ಳೆಯದು ಅಂಬರೀಷ್ ಅವರೇ, ಸಾಕಷ್ಟು ಅನುಭವಗಳನ್ನು ತಾವು ಹಂಚಿಕೊಂಡ್ರಿ. ಮೆಕ್ಕೆಜೋಳದಲ್ಲಿ ಒಂದು ಲಾಭದಾಯಕ ಮಾಡಬೇಕಂದ್ರೆ ಏನೆಲ್ಲ ಮಾಡಬೇಕು, ಮತ್ತು ತಾವು ಏನೇನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮೆಕ್ಕೆಜೋಳದ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಜಿ ಎಸ್ ಅಂಬರೀಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. G7 ಸೂಪರ್ ಮಾರ್ಕೆಟ್ JCR ಎಕ್ಸ್ಟೆನ್ಷನ್ ದೀಪಾವಳಿ ಮೆಗಾ ಸೇಲ್ ಇದೇ ಅಕ್ಟೋಬರ್ 21 27ರವರೆಗೆ. ದಿನಸಿ ಸಾಮಾನುಗಳು, ಪ್ಲಾಸ್ಟಿಕ್ ವಸ್ತುಗಳು, ಬೈಸಿಕಲ್, ಉಕ್ಕಿನ ವಸ್ತುಗಳು ಹಾಗೂ ಪಾದರಕ್ಷೆಗಳು ಸೇರಿದಂತೆ ಇನ್ನು ಅನೇಕ ವಸ್ತುಗಳಿಗೆ ಶೇಕಡ 10-50% ಭಾರಿ ಡಿಸ್ಕೌಂಟ್. ಹಿಂದೆ ಭೇಟಿ ಕೊಡಿ G7 ಸೂಪರ್ ಮಾರ್ಕೆಟ್, 4ನೇ ಕ್ರಾಸ್ JCR ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ 8152-81-02-52. ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಟಿ ಅಂಬುಜಾಕ್ಷಮ್ಮ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಅಂಬುಜಾಕ್ಷಮ್ಮ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಕೃಷಿ ಬದುಕಿನ ಅನುಭವ ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಂಬುಜಾಕ್ಷಮ್ಮ. ನಮಸ್ಕಾರ. ಅಂಬುಜಾಕ್ಷಮ್ಮ ಅವರೇ, ಹೇಳಿ ನೀವು ಈ ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಕಲ್ತ್ಕೊಂಡ್ರೆ? ನಾವು 13 ವರ್ಷದಿಂದ ತೋಟ ಐತೆ ನಮ್ಮ ಅಪ್ಪರದು, ತೋಟದ ಕೆಲಸನೇ ಮಾಡ್ತಿದ್ವಿ. ಓದಕ್ಕೆ ಬರೀ 6ನೇ ಕ್ಲಾಸ್ವರೆಗೆ ಕಳಿಸಿದ್ದು, ತವ್ರ ಮನೆ ಗುಡಿಹಳ್ಳಿ, ಮೈಲಳ್ಳಿಗೆ ಹೋಗ್ಬೇಕಾಯ್ತು ಓದಕ್ಕೆ, ಅದಕ್ಕಾಗಿ ಅಲ್ಲಿ ಕಳಿಸ್ಲಿಲ್ಲ ಸರ್ ನಮ್ಮನ್ನು. ಈಗ ನಿಮ್ಮ ಗುಡಿಹಳ್ಳಿಯಲ್ಲಿ ಎಲ್ಲಿವರೆಗೆ ಇತ್ತು ಶಾಲೆ ಓದಕ್ಕೆ ನಿಮಗೆ? ಕ್ಲಾಸ್ವರೆಗೆ ಇದ್ದಿದ್ದು ಅವಾಗ, ಈಗ SLC ವರೆಗೂ ಐತೆ ಸರ್. ಇವತ್ತಿನ ಒಂದು ಪರಿಸ್ಥಿತಿ, ಅವಾಗ ನಮ್ಮೂರಲ್ಲಿ ಶಾಲೆ ಇದ್ದಿದ್ರೆ ಓದ್ತಿದ್ವಿ ಅನ್ಸ್? ಹ್ಞೂ ಸರ್, ಅನ್ನಿಸ್ತತೆ. ಹೋಗ್ತಿದ್ವಲ್ಲ ನಾವು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಕಷ್ಟ ಬೀಳ್ಬೇಕಾಯ್ತಲ್ಲ ಅಂತಂದು ಅನ್ನಿಸ್ತತೆ ಸರ್. ಈಗ ನಿಮ್ಮ ತಂದೆ ತಾಯಿಯವ್ರು ಏನು ಕೆಲಸ ಮಾಡ್ತಾ ಇದ್ರು? ತೋಟದ ಕೆಲಸ ಮಾಡ್ತಾರೆ. ನಮ್ಮ ಅಪ್ಪಗೆ 7 ಜನನು ಹೆಣ್ಮಕ್ಳೆ, ಗಂಡು ಮಕ್ಕಳಿಲ್ಲ, ಅವರೇ ಮಾಡ್ತಾರೆ ಸರ್ ಕೆಲಸ. ಎಷ್ಟು ಎಕರೆ ಜಮೀನು ಇತ್ತು ನಿಮ್ಮದು? ನಮ್ಮ ತಂದೆಯವ್ರ ಮನೆಯಲ್ಲಿ 15 ಎಕರೆ ಇತ್ತು ಸರ್. ಅವ್ರು 3 ಅಣ್ಣ ತಮ್ಮಗಳು ಜೊತೆಗೆ ಇದ್ದರು. ಇಲ್ಲಿ ಒಂದು 15 ವರ್ಷ ಆಗಿತ್ತು ಸರ್ ಡಿವೈಡ್ ಆಗಿ. ಬಾಲ್ಯ ಜೀವನ ಯಾವ ರೀತಿ ಕಳೆದ? 15 ವರ್ಷಕ್ಕೆ ಮದುವೆ ಆಯ್ತು ಸರ್ ನಮ್ಮದು. ನಮ್ಮ ಅಮ್ಮನ ತವ್ರ ಮನೆಗೇನೆ ಕೊಟ್ಟಿರೋದು ಸಹದ್ರ ಮಾವಿಗೆ. ಅವ್ರಿಗೆ 2 ಕೈ ಇಲ್ಲ ಸರ್ ಇದ್ದಕ್ಕಿದ್ದಂಗೆ. ಒಂದೇ ವರ್ಷ ನಾವು ಚೆನ್ನಾಗಿದ್ದಿದ್ದು, ಕೈಯೇ 2 ಕೈ ಇಲ್ದಂಗೆ ಆಗಿದ್ದಾವೆ. ಹಂಗೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್. ಒಬ್ಬನೇ ಮಗ, ಇಲ್ಲಿ 7 ಎಕರೆ ಐತೆ ಸರ್ ಆಸ್ತಿ, ಅದು ಇಬ್ರದು. ನಮ್ಮ ಮಾವಿಗೂ ಕೊಡಬೇಕು ಭಾಗ, ಅದರಿಂದ ಜೀವನ ಮಾಡ್ತೀವಿ ಕೂಲಿ ನಾಲಿ ಮಾಡ್ಕೊಂಡು. ಈಗ ನಿಮ್ಮ ಮನೆಯವರಿಗೆ ಅಂದರೆ ನೀವು ಮದುವೆ ಆದಂಥ ಸಂದರ್ಭದಲ್ಲಿ ಕೈ ಇದ್ವಾ? ಹ್ಞೂ ಸರ್, ಚೆನ್ನಾಗಿದ್ವು. ಮದುವೆ ಆಗಿ 1 ವರ್ಷಕ್ಕೆ ಹಂಗಾಗೈತೆ, ಅದೇನಾಯ್ತೋ ಗೊತ್ತಿಲ್ಲ. ನಾವೆಲ್ಲ ತೋರಿಸಿದ್ವಿ, ಆದ್ರೂ ಇದು ಪೋಲಿಯೋ ಆಗಿ ಹಂಗಾಗೈತೆ ಅಂತ ಹೇಳಿದ್ರು. ಏನು ಕೆಲಸಕ್ಕೆ ಹೋಗಲ್ಲ, ಮನೇಲಿರ್ತಾರೆ, ನಾವೇ ಕೆಲಸಕ್ಕೆ ಹೋಗೋದು. ಏನು ಕೆಲಸಕ್ಕೆ ಹೋಗ್ತೀರ ನೀವು? ನಾವು ಕೂಲಿ ಕೆಲಸಕ್ಕೆ ಹೋಗ್ತೀವಿ. ಈಗ ನಿಮ್ಮೂರಲ್ಲಿ ಕೂಲಿ ಕೆಲಸ ಅಂತಂದ್ರೆ ಏನೇನು ಸಿಗುತ್ತೆ? ಉದ್ಯೋಗ ಖಾತ್ರಿಗೆ ಹೋಗ್ತೀವಿ, ಕಳೆ ತೆಗೆಯೋಕೆ ಹೋಗ್ತೀವಿ. ಈಗ ಕೂಲಿ ಕೆಲಸ ಅಂತಂದ್ರೆ ಒಂದ್ ದಿನಕ್ಕೆ ಎಷ್ಟು ಕೊಡ್ತಾರೆ ನಿಮಗೆ? ಮಧ್ಯಾಹ್ನಕ್ಕೆ 2 ಗಂಟೆಗೆ ಹಂಗೆ 200 ರೂಪಾಯಿ ಕೊಡ್ತಾರೆ. ಈಗ ಕಡಲೆಕಾಯಿ ಹಾಕಿದಾರಲ್ಲ, ಶೇಂಗಾ ಹಾಕಿರೋದ್ರಿಂದ 300 ರೂಪಾಯಿ ಕೂಲಿ ಕೊಡ್ತಾರೆ ಸರ್. ಅಂದ್ರೆ ಶೇಂಗಾ ಬಳ್ಳಿ ಕೀಳಕ್ಕೆ ಹೋದ್ರೆ? ಕೀಳಕ್ಕಲ್ಲ, ಕಳೆ ತೆಗೆಯಕ್ಕೆ ಹೋದ್ರೆ. ಅಂದ್ರೆ ಕೂಲಿ ಕೆಲಸ ಅಂತಂದ್ರೆ ವರ್ಷದ ಎಲ್ಲ ಕಾಲದಲ್ಲಿ ಸಿಗುತ್ತಾ? ಅಷ್ಟೊಂದೇನು ಕೆಲಸ ಇರಲ್ಲ. ಉದ್ಯೋಗ ಖಾತ್ರಿ 3 ತಿಂಗಳು ಕೊಡ್ತಾರೆ, ಇಲ್ಲಿ ಕೆರೆಯಲ್ಲಿ ಕೆಲಸ ಕೊಡ್ತಾರೆ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಅಂತಂದ್ರೆ ಅಲ್ಲೆಲ್ಲ ಕೆರೆಯಲ್ಲಿ ಹೂಳೆತ್ತದ ಇಂಥವೆಲ್ಲ ಕೆಲಸ ಮಾಡ್ತೀವಿ. ಹೂಳೆತ್ತದ ಕೆಲಸ ಮಾಡ್ತೇವೆ ಸರ್. ಹೊಲದಲ್ಲಿ ಕೊಡ್ತಾರೆ, ಕೃಷಿ ಹೊಂಡ ಅಂತ ಕೊಡ್ತಾರೆ, ಅದನ್ನು ಮಾಡಿದೀವಿ. ಬದು ನಿರ್ಮಾಣ ಹೊಲಗಳಾಗೆ ಕೊಡ್ತಾರೆ, ಅದನ್ನು ಮಾಡಿದೀವಿ ಸರ್. ಈಗ ಮಣ್ಣೆಲ್ಲ ಓರೋದು ಇದೆಲ್ಲ ವಜಾಗಲ್ವಾ ನಿಮಗೆ? ಆಗ್ತಾ ಸರ್, ಮತ್ತೆ ಕಷ್ಟ ಮಾಡಿದ್ರೆ ತಾನೇ ದುಡ್ಡು ಕೊಡೋದು. ಉದ್ಯೋಗ ಖಾತ್ರಿಯಲ್ಲಿ ಪ್ರತಿ ಒಂದಿನಕ್ಕೆ ಎಷ್ಟು ಕೊಡ್ತಾರೆ ನಿಮಗೆ ಕೂಲಿ? 300 ರೂಪಾಯಿ ಕೊಡ್ತಾರೆ ಸರ್. ಊಟ ನಮ್ದೇ, ಬೆಳಗ್ಗೆ 7 ಗಂಟೆಗೆ ಹೋದರು 2 ಗಂಟೆವರೆಗೂ ಇರ್ತೀವಿ. ಅಂದ್ರೆ ವರ್ಷದಲ್ಲಿ ಹೆಚ್ಚಾಗಿ ಯಾವ ಕಾಲದಲ್ಲಿ ಸಿಗುತ್ತೆ ನಿಮಗೆ ಉದ್ಯೋಗ ಖಾತ್ರಿ? ಬೇಸಿಗೆ ಕಾಲದಲ್ಲಿ ಉದ್ಯೋಗ ಖಾತ್ರಿ ಸಿಗುತ್ತೆ. ಈಗ ಹೊರಗಡೆ ಕೂಲಿ ಕೆಲಸ ಇತ್ತು, ಉದ್ಯೋಗ ಖಾತ್ರಿ ಕೆಲಸ ಇತ್ತು, ಅವಾಗ ನೀವು ಹೋಗ್ತೀರಾ. ಈಗ ಬೇರೆ ನಿಮ್ಮ ಕೃಷಿ ಕೆಲಸ ಅಂತಂದ್ರೆ ನಿಮಗೆ ಯಾವ ಸಿಗುತ್ತೆ ಹೆಚ್ಚಾಗಿ? ತಮಟೆ ಸಸಿ ಹಾಕಕ್ ಹೋಗ್ತಿವಿ, ಕಳೆ ತೆಗಿಯಕ್ ಹೋಗ್ತಿವಿ, ಪಪ್ಪಾಯಿ ಹಾಕಿರ್ತಾರೆ, ಪಪ್ಪಾಯಿ ಕಾಳೆನು, ದಾಳಿಂಬೆ ಕೆಲ್ಸಕ್ಕೆ ಹೋಗ್ತಿವಿ ಅಷ್ಟೇ ಸರ್. ಈಗ ನಿಮ್ದು 7 ಎಕರೆ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರ, ಏನೇನ್ ಬೆಳೀತಾ ಇದ್ರ? ಶೇಂಗಾ, ತೊಗರಿ, ಉಳ್ಳಿ ಅಂತ ಬೆಳಿತೀವಿ. ಈಗ ಶೇಂಗಾದಲ್ಲಿ ಅಕ್ಕಡಿ ಬೆಳೆ ಹಾಕ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಅದೇ ಸರ್, ವರ್ಷದ ತಕ್ಕ ಬೇಳೆ ಅವೆಲ್ಲ ಮಾಡಿಸ್ಕೊಂತೀವಿ ಸರ್, ಬೇಳೆಗಾಗಿ ಮಾಡಿಸ್ಬೇಕು. ಈಗ ಶೇಂಗಾ ಅಂತಂದ್ರೆ ಶೇಂಗಾ ಬೀಜ ಏನು ಹೊರಗಡೆಯಿಂದ ತಂದು ಬಿತ್ತರೋ ಅಥವಾ ನೀವೇ ಮನೆಯಲ್ಲಿ ಬೆಳೆದಂತ ಕಾಯಿಯನ್ನ ಉಳಿಸ್ಕೊಂಡು ಮುಂದಿನ ವರ್ಷದ ಬೆಳೆಗೆ ಬೆಳೆಸ್ತೀರಾ? ಬೇರೆ ಕಡೆನೆ ತಂತೀವಿ ಸರ್, ಪಾಣಿಗೆ ಕೊಡ್ತಾರೆ ಸರ್, ಅದನ್ನೇ ತಂದು ಬೀಜ ಮಾಡ್ಕೊಂಡು ಬಿತ್ತೀವಿ ಸರ್. ತಿರ್ಗಿ ಆಮೇಲೆ ಅದು ಜಟ್ಟಾಗಿರ್ತತೆ, ಕಾಯಿ ಬರಲ್ಲ ಅಂತಂದು ತಿರ್ಗಿ ಬೇರೆದು ಅದನ್ನೆಲ್ಲ ಮಾರಿಬಿಟ್ಟು ಬೇರೆ ತತ್ತಿ. ಈಗ ನಿಮ್ಮಲ್ಲಿ ಗುಣಮಟ್ಟದ ಒಳ್ಳೆ ಕಾಯಿ ಬಂತಂದ್ರೆ ಅವನ್ನೇ ಉಳಿಸ್ಕೊಳ್ಳಲ್ವಾ ನೀವು? ಚೆನ್ನಾಗಿದ್ರೆ ಕಾಯಿ ಗಟ್ಟಿ ಇದ್ರೆ ಬೀಜಕ್ಕೆ ಬರೋಂಥದ್ದು ಉಳಿಸ್ಕೊಂತೀವಿ, ಉಳಿಸ್ಕೊಂಡು ಬಿತ್ತೀವಿ. ಯಾವತ್ತಾದ್ರೂ ನೀವು ಆ ಥರ ಕಾಯಿ ಉಳಿಸ್ಕೊಂಡು ಬಿತ್ತನೆ ಮಾಡಿದ್ರೆ? ಹ್ಞೂ ಸರ್, ಮಾಡಿದೀವಿ. ಈ ವರ್ಷದ ಮಟ್ಟಿಗೆ ನಿಮ್ಮ ಒಂದು ಶೇಂಗಾ ಬೆಳೆ ಯಾವ ರೀತಿ ಇದೆ? ಪರವಾಗಿಲ್ಲ. ಈಗೇನು ಈಗ ನೀರಾವರಿ ಏನು ಮಾಡಿಲ್ಲ ನೀವು? ಇಲ್ಲ ಸರ್, ನಮ್ಮನೆ ನೀರಾವರಿ ಮಾಡೋಂಥವ್ರು ಯಾರಿಲ್ಲ ಸರ್, ನನ್ನ ಗಂಡ ಕೈ ಇಲ್ಲಲ್ಲ ಅದಕ್ಕಾಗಿ ಮಾಡಿ. ಈಗ ಮಳೆ ಬಂದ್ರೆ ಒಳ್ಳೆ ಬೆಳೆ ಸಿಗುತ್ತೆ ನಿಮ್ಗೆ? ಈಗ ಮಳೆ ಬಂದ್ರೆ ಬೆಳೆ ಆಗ್ತದೆ. ಈಗ ಶೇಂಗಾ ಬಿತ್ತದು ಅಂತಂದ್ರೆ ಅದೆಲ್ಲ ಬೇಸಾಯದ ಮುಖಾಂತರ ಬಿತ್ತನೆ ಮಾಡ್ತೀರಾ ಅಥವಾ ಟ್ರ್ಯಾಕ್ಟರ್ ಉಪಯೋಗ ಮಾಡಿ ಬಿತ್ತನೆ ಮಾಡಿದ್ರ? ಇವಾಗ ನಮ್ಮ ಬೇಸಾಯ ಇಲ್ಲ ಸರ್, ನಾವು ಟ್ರ್ಯಾಕ್ಟರ್ ಅಲ್ಲೇ ಬಿತ್ತದು. ಈಗೆಲ್ಲ ಸಾಕಷ್ಟು ಖರ್ಚು ಬರುತ್ತೆ ನಿಮಗೆ ಕೃಷಿಯಲ್ಲಿ ಈಗೆಲ್ಲ ಯಂತ್ರಗಳನ್ನ ಬಳಸೋದ್ರಿಂದ? ಹ್ಞೂ ಸರ್, ಟ್ರ್ಯಾಕ್ಟರ್ಗೆ 1 ಗಂಟೆಗೆ 1,000 ರೂಪಾಯಿ ಇವಾಗ. ಗೊಬ್ಬರ ಅದೆಲ್ಲ ಹಾಕ್ಸ್ಬೇಕು ಸರ್, 2 ಪಲ್ಲ ಬೀಜ ಬಿತ್ತಬೇಕಂದ್ರೆ 50,000 ದುಡ್ಡು ಬೇಕು. ಈಗೆಲ್ಲ ಅಕ್ಕಡಿ ಬೆಳಿತಿರಲ್ಲ, ಸಾಕಷ್ಟು ತೊಗರಿ ಬೆಳಿತೀರ ನೀವು ಅಕ್ಕಡಿಯಲ್ಲಿ, ಬೇಳೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತೀರಾ? ಡ್ರಮ್ನಾಗ ನೀರು ಹಾಕಿ ರಾತ್ರಿ ಎಲ್ಲ ನೆನೆ ಹಾಕಿ ಬೆಳಗ್ಗೆ ತೆಗೆದು ಒಣಗಿಸಿ ಜಿನ್ನ ಬಿಡಿಸ್ಕೊಂಡ್ಬರ್ತೀವಿ. ಎಷ್ಟು ವರ್ಷ ತನಕ ಇಟ್ಕೊಳ್ತೀರಾ ಒಂದ್ಸಲ ನೀವು ಬೆಳೆ ಮಾಡಿಸಿದ್ದು? ಒಂದ್ಸಲ ಬೆಳೆ ಮಾಡಿಸಿದ್ದು ಸ್ವಲ್ಪ ಬೆಳೆದ್ರೆ 1 ವರ್ಷಕ್ಕೆ ಆಗೋಗ್ತವೆ, ಇಲ್ಲ ಭಾಳ ಆದರೆ ಮಾರ್ಕೊಳೋರು ಮಾರ್ಕೊಂತಾರೆ, ಇಟ್ಕೊಳೋರು ಇಟ್ಕೊಂತಾರೆ, 2 ವರ್ಷ 3 ವರ್ಷ ತನಕ ತಿಂತಾರೆ. ಅಂದ್ರೆ ಹುಳ ಆ ತರ ಏನು ಬೀಳಲ್ವಾ 2-3 ವರ್ಷ ಇಟ್ಟರೆ? ಇಲ್ಲ, ಬಿಸಿಲಿಗೆ ಹಾಕಿರ್ತೀವಲ್ಲ, ಅವು ಬೇಳೆ ಮಾಡಿಸ್ತಿದ್ದವು ಹಂಗೆ ಇಟ್ಕೊಂತಾರೆ, ನೆನೆ ಹಾಕಿರೋ ತೊಗರಿನೇ ಹಂಗೆ ಇಟ್ಕೊಂಡು ತಿರು ಮತ್ತೆ ಒಣಗಿ ಹಾಕಿ ಜಿನ್ನ ಮಾಡಿಸ್ಕೊಂಡ್ಬಿಡ್ತಾರೆ. ಅವ್ರು ಯಾವ ಬೇಕು ಅವಾಗ ಬೇಳೆ ಮಾಡ್ಕೊಳ್ತಾರೆ? ಬೇಳೆ ಮಾಡ್ಕೊಂತೀವಿ ಸರ್. ಈಗ ಹುರುಳಿ ಅಂತಂದ್ರೆ ಎಷ್ಟು ಬೆಳಿತೀರಾ ನೀವು? ಹುರುಳಿ ಅಂದ್ರೆ ಅಕ್ಕಡಿ ಹಾಕಿದ್ರೆ ಸ್ವಲ್ಪ ಬೆಳಿತವೆ, ಹೊಲ ಅಷ್ಟಕ್ಕೂ ಹಾಕಿದ್ರೆ 5-6 ಚೀಲ ಬೆಳಿತಾರೆ. ಹುರುಳಿ ಏನು ಮಾರಾಟ ಮಾಡ್ತೀರಿ? ನೀವು ಏನಾದರೂ ಸಾಂಬಾರಿಗೆ ಮೊಳಕೆ ಕಟ್ಟಿ ಸಾಂಬಾರ್ ಮಾಡೋದು ಈ ಥರ ಎಲ್ಲ ಬಳಸ್ತೀರಾ? ಹ್ಞೂ ಸರ್, ಮಾಡ್ತೀವಿ. ಹುರುಳಿ ಹಾಕ್ತಾರೆ, ಗುಗ್ರಿ ಮಾಡ್ಕೊಂಡು ತಿಂತಾರೆ, ಮೊಳಕೆ ಕಟ್ತಾರೆ, ಎಲ್ಲ ಮಾಡ್ತಾರೆ ಸಾಂಬಾರ್ಗೆಲ್ಲ ಬೆಳೆಸ್. ಈಗ ಮತ್ತೆ ಇನ್ನೇನಾದರೂ ಅಕ್ಕಡಿ ಬೆಳೆಗಳನ್ನ ಬೆಳ್ಕೊಂತೀರ? ಸಜ್ಜೆ ಹಾಕ್ತಾರೆ ಅಕ್ಕಡಿಗೆ, ಅಂಥವೆಲ್ಲ ಬೆಳಿತೀವಿ. ಈಗೆಲ್ಲ ನಿಮಗೆ ಊಟಕ್ಕೆ ರಾಗಿ ಜೋಳ ಬೇಕಪ್ಪ, ರಾಗಿ ಇಂಥವೆಲ್ಲ ಬೆಳ್ಕೋಬೋದಲ್ಲ ಜಮೀನಿದ್ರು? ನಾವು ಹಾಕಲ್ಲ ಸರ್. ಈಗ ಈ ಒಂದು ಕೃಷಿ ಜೊತೆಗೆ ಮತ್ತೇನಾದರೂ ಈ ಸಂಘಗಳು ಏನಾದರೂ ಮಾಡ್ಕೊಂಡಿದ್ರೆ, ಮಹಿಳಾ ಸಂಘಗಳು ಮಾಡ್ಕೊಂಡಿದ್ದೀವಿ ಸರ್. ಕನಸ್ತು ನಿಮಗೆ ಸಂಘ ಸ್ಥಾಪನೆ ಮಾಡ್ಕೋಬೇಕು ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಅಂತ? ಉಳಿತಾಯ ಆಗ್ತದೆ, ನಮ್ಮ ದುಡ್ಡಿಗೆ ನಾವೇ ಬಡ್ಡಿ ಹಾಕೊಂಡು ನಾವೇ ತಗೊಳೋದು ಚೆನ್ನಾಗಿರ್ತದಲ್ಲ ಅಂತ ಮಾಡ್ಕೊಂಡಿದ್ದೀವಿ ಸರ್. ಪ್ರತಿ ವಾರ ಎಷ್ಟೆಷ್ಟು ಉಳಿತಾಯ ಮಾಡ್ತೀರಾ? 100 ರೂಪಾಯಿ ಕಟ್ತೀವಿ, 50 ರೂಪಾಯಿ ಕಟ್ತೀವಿ. ಈಗ ಹಣ ಎಲ್ಲ ಯಾವ ರೀತಿ ಹೊಂದಿಸ್ತೀರಾ ನೀವು? ನಾವು ಕೂಲಿ ಕೆಲಸಕ್ಕೆ ಹೋಗಿ ದುಡ್ಕೊಂಡು ಕಟ್ತೀವಿ ಸರ್. ಈಗೆಲ್ಲ ನೀವು ಸಾಕಷ್ಟು ವಿದ್ಯಾಭ್ಯಾಸ ಮಾಡಿಲ್ಲ, ಈಗ ಬ್ಯಾಂಕಿಗೆಲ್ಲ ಹೋಗೋಂಥ ಒಂದು ಪ್ರಸಂಗ ಬರುತ್ತೆ ಸಂಘ ಅಂದಮೇಲೆ, ಈಗ ಚಲನ ತುಂಬಬೇಕು, ಹಣ ಕಟ್ಟಬೇಕು, ಅದೆಲ್ಲ ನಿಮಗೆ ಗೊತ್ತಾಗುತ್ತಾ? ನಮಗೆ ಬರಲ್ಲ, ಬೇರೆಯವರು ಬರೀತಾರ, ಸಂಘ ಬರೀತಾರಲ್ಲ ಸರ್, ಅವರೇ ಬರ್ಕೊಡ್ತಾರೆ, ಪ್ರತಿನಿಧಿಗಳು ಹೋಗಿ ಕಟ್ಟಿ ಬರ್ತೀವಿ. ಸಂಘದಲ್ಲಿ ಸಾಲ ತಗೊಂಡು ನೀವು ಯಾತಕ್ಕೆ ಬಳಸ್ಕೊಂಡಿದ್ದೀರಾ ನಿಮ್ಮ ಒಂದು ಕೃಷಿಯಲ್ಲಿ ಆಗಲಿ ನಿಮ್ಮ ಅಂತ್ಯನಕ್ಕಾಗಲಿ? ಮಂತ್ಯನಕ್ಕ ಬರುತ್ತೆ ಸಂಘ ಅಂದಮೇಲೆ, ಈಗ ಚಲನ ತುಂಬಬೇಕು, ಹಣ ಕಟ್ಟಬೇಕು, ಅದೆಲ್ಲ ನಿಮಗೆ ಗೊತ್ತಾಗುತ್ತಾ? ನಮಗೆ ಬರಲ್ಲ, ಬೇರೆಯವರು ಬರೀತಾರ, ಸಂಘ ಬರೀತಾರಲ್ಲ ಸರ್, ಅವರೇ ಬರ್ಕೊಡ್ತಾರೆ, ಪ್ರತಿನಿಧಿಗಳು ಹೋಗಿ ಕಟ್ಟಿ ಬರ್ತೀವಿ. ಸಂಘದಲ್ಲಿ ಸಾಲ ತಗೊಂಡು ನೀವು ಯಾತಕ್ಕೆ ಬಳಸ್ಕೊಂಡಿದ್ದೀರಾ ನಿಮ್ಮ ಒಂದು ಕೃಷಿಯಲ್ಲಿ ಆಗಲಿ ನಿಮ್ಮ ಅಂತ್ಯನಕ್ಕಾಗಲಿ? ಮಂತ್ಯನಕ್ಕಾಗಿ ಆ ಮನೆ ಕಟ್ಸಿದೀವಿ ಸರ್. ಸಂಘದಲ್ಲಿ ಸಾಲ ತಗೊಂಡು ಮನೆ ನಿರ್ಮಾಣ ಮಾಡಿದ್ರೆ? ಕಟ್ಸಿದೀವಿ ಸರ್, ಮೊನ್ನೆ 1 ಲಕ್ಷ ತಗೊಂಡು ಮನೆ ರೆಡಿ ಮಾಡಿಸ್ಕೊಂಡಿದ್ದೀವಿ. ಸಾಲ ಮರುಪಾವತಿ ಅಂತಂದ್ರೆ, ಅಂದ್ರೆ ಬೆಳೆ ಬಂದಾಗ ಕಟ್ತೀರಾ ಏನು? ತಿಂಗಳ ಕಟ್ಟಬೇಕು, ತಿಂಗಳ 4,000 ಕಟ್ತೀವಿ ಸರ್. ಕೂಲಿ ಮಾಡಿದ ದುಡ್ಡೆಲ್ಲ ಹೊಂದಿಸ್ಕೊಂಡು ಅದನ್ನ ಕಟ್ತೀರಾ ನೀವು? ನಮ್ಮ ಮನೆಯವ್ರಿಗೆ ಸಂಬಳ ಬರ್ತದೆ 1,400 ರೂಪಾಯಿ, ಅದ್ರಾಗೆ ಜೀವನ ಮಾಡ್ತೀವಿ. ಅಂಬುಜಾಕ್ಷಮ್ಮ ಅವರೇ, ಒಟ್ಟಾರೆ ನಿಮಗೆ ಈ ಕೃಷಿ ಬದುಕು ಏನನ್ಸುತ್ತೆ? ಕೃಷಿ ಬದುಕಂದ್ರೆ ಕಷ್ಟ ಅನಿಸ್ತತೆ. ಓದಿದ್ರೆ ನಾವು ಹೋಗ್ತಿದ್ವಲ್ಲ, ಏನಾದ್ರೂ ಒಂದು ಉದ್ಯೋಗ ಮಾಡ್ಬೋದಾಯ್ತಲ್ಲ ಅಂತಂದು ಅನಿಸ್ತು. ಈಗ ನೀವಂತ ಓದಕ್ ಆಗ್ಲಿಲ್ಲ, ನಿಮ್ ಮಕ್ಕಳನ್ನಾದ್ರೂ ಓದಿಸ್ಬೋದಲ್ಲ. ನನಗೆ ಒಬ್ಬನೇ ಮಗ ಸರ್ ಓದ್ತಾರೆ, ಅವ್ರು ಎಸ್ ಎಲ್ ಸಿ ಓದ್ತಾರೆ. ಒಳ್ಳೇದು ಅಂಬುಜಾಕ್ಷಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯು ಎಂ ಮರಳಸಿದ್ದೇಶ್. ನಮಸ್ಕಾರ. ಇದುವರೆಗೂ ಕೃಷಿ ಬದುಕಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡವಳ್ಳಾರ್ತಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಟಿ ಅಂಬುಜಾಕ್ಷಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯು ಎಂ ಮರಳಸಿದ್ದೇಶ್. ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ, ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ. ಅದರುತ್ತ ಬೆಳೆದಿದ್ದೆ ಮರವುವಾದೇ